ಚರ್ಮಕ್ಕೆ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಇದರಿಂದ ಅಂಗಾಂಗಗಳಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಇದರ ಪರಿಣಾಮ ಪಚನಕ್ರಿಯೆ, ಸಂತಾನೋತ್ಪತ್ತಿ, ಹಾಲು ಉತ್ಪಾದನೆ ಮತ್ತು ಇತರೆ ಅಂಗಾಂಗಗಳ ಮೇಲೆ ಕೂಡ ಉಂಟಾಗುತ್ತೆ. ಹಾಗೂ ಇದು ಇದೇ ಥರ ಜಾಸ್ತಿ ಆದರೆ ಪರಿಣಾಮ ಏನಾಗುತ್ತೆ ಅಂದರೆ ಕೆಲವು ಅನಿಮ ಪ್ರಾಣಿಗಳು ಸಾಯೋದು ಕೂಡ ಇರುತ್ತೆ. ಓ, ಅಷ್ಟರ ಮಟ್ಟಿಗೆ ಇದು ತೊಂದರೆ ಕೊಡುತ್ತೆ. ಇನ್ನು ಮುಖ್ಯವಾಗಿ ದನಗಳಲ್ಲಿ ಈ ಬೇಸಿಗೆನಲ್ಲಿ ಕಂಡುಬರುವಂಥ ರೋಗಗಳು ಯಾವ್ಯಾವು, ಇವುಗಳ ಹತೋಟಿ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಗಲೇ ಜಗದೀಶ್ ಅವರೇ, ರೋಗಗಳನ್ನು ಮುಖ್ಯವಾಗಿ ಎರಡು ವಿಧ ಮಾಡ್ಬೋದು. ಯಾವ್ಯಾವು? ಒಂದು ಸೋಂಕು ರೋಗಗಳು, ಇನ್ನೊಂದು ಸೋಂಕು ಅಲ್ಲದ ರೋಗಗಳು. ಈಗ ತಾವು ಸೋಂಕು ರೋಗಗಳು ಅಂತ ಹೇಳಿದ್ರಿ, ಈ ಸೋಂಕು ರೋಗಗಳು ಯಾವ್ಯಾವು, ಇವುಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಆಗಲೇ ಜಗದೀಶ್ ಅವರೇ, ಮುಖ್ಯವಾಗಿ ಈ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು, ಉದಾಹರಣೆಗೆ ನೆರಡಿ ರೋಗ, ಚಪ್ಪೆ ರೋಗ, ಗಂಟ್ಲು ಬೇನೆ, ಕ್ಷಯ ರೋಗ, ಜೋನ್ಸ್ ಡಿಸೀಸ್, ಬ್ರೂಸಿಲ್ಲೋಸಿಸ್, ಕೆಚ್ಚಲು ಬೇನೆ, ಕರುಗಳಲ್ಲಿ ಭೇದಿ ಮುಂತಾದ ಕಾಯಿಲೆಗಳು ಬರ್ತವೆ. ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕದ್ದು. ಇನ್ನು ವೈರಸ್ಗಳಿಂದ ಉಂಟಾಗುವ ಕಾಯಿಲೆಗಳಲ್ಲಿ ಮುಖ್ಯವಾದ್ದು ಈ ಕಾಲ್ಬಾಯಿ ರೋಗ, ಅದನ್ನು ಗೆರ್ಸಲು ಅಂತ ಕರೀತಾರೆ. ಇದ್ರ ಜೊತೆಗೆ ಮ್ಯೂಕೋಸಲ್ ರೋಗ, ವೆಸಿಕ್ಯುಲಾರ್ ಸ್ಟೊಮಟೈಟಿಸ್, ಇಂಥ ಅನೇಕ ರೋಗಗಳು ವೈರಸ್ ಬೇಸಿಗೆ ಕಾಲದಲ್ಲಿ ಕಂಡು ಬರುತ್ತೆ. ವೈರಸ್ಗಳಿಂದ ಬರ್ತಕ್ಕಂಥ ಇನ್ನು ಯಾವ್ಯಾವ ಕಂಡು ಬರ್ತವೆ? ಇದ್ರ ಜೊತೆಗೆ ಈ ಪರೋಪಜೀವಿಗಳಾದ ಉಣ್ಣೆ ಮುಂತಾದ ಪರೋಪಜೀವಿಗಳಿಂದ ಹರಡುವ ರೋಗಗಳು ಬರ್ತದೆ. ಮುಖ್ಯವಾಗಿ ಬೇಬಿಸಿಯೋಸಿಸ್, ತೈಲೇರಿಯಾಸಿಸ್ ಮತ್ತು ಜಂತು ಹುಳಿನ ರೋಗಗಳು, ಪೀನಾಸಿ ರೋಗ ಮತ್ತು ಬಾಹ್ಯ ಹುಳುಗಳು ಪರಾವಲಂಬಿ ಜೀವಿಗಳಿಂದ ಉಂಟಾಗತಕ್ಕಂಥ ರೋಗಗಳು, ಇವುಗಳು ಬರ್ತದೆ. ಇದಲ್ದಲೇ ಬೇರೆ ಜೀವಿಗಳಿಂದನೂ ಬರ್ತವ? ಹೌದು ಜಗದೀಶ್ ಅವರೇ, ಇದಲ್ದಲೇ ಶಿಲೀಂಧ್ರಗಳಿಂದ ಕೂಡ ರೋಗಗಳು ಬರ್ತದೆ. ಶಿಲೀಂಧ್ರಗಳು ಈ ಪ್ರಾಣಿಗಳಲ್ಲಿ ಚರ್ಮ ರೋಗವನ್ನು ಉಂಟು ಮಾಡುತ್ತೆ. ಇವು ಮುಖ್ಯವಾಗಿ ನೋಡಿದ್ದು ಸೋಂಕಿರುವಂಥ ರೋಗಗಳಿವು, ಅಂದರೆ ಸೋಂಕು ರೋಗಗಳು ಅಂತ ಇವು. ಇನ್ನು ಸೋಂಕಲ್ಲದ ರೋಗಗಳು ಯಾವ್ಯಾವು ಅಂತೀರಿ, ಇವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸಾಮಾನ್ಯವಾಗಿ ಸೋಂಕಲ್ಲದ ರೋಗಗಳು ಶರೀರ ಕ್ರಿಯಾ ಸಂಬಂಧಿ ರೋಗಗಳು ಅಂತ ಕರಿತೀವಿ ನಾವು. ಇವುಗಳಲ್ಲಿ ಮುಖ್ಯವಾದವು ಹಾಲ್ ಜ್ವರ ಅಥವಾ ಅರೆ ಪಾರ್ಶ್ವವಾಯು ಅಂತ ಕರಿತೀವಿ. ಅದಲ್ಲದೆ ಕೀಟೋಸಿಸು, ಹುಲ್ಲು ಸೆಟೆಬೀನೆ ಮುಂತಾದ ರೋಗಗಳು ಬರ್ತವೆ. ಇದಲ್ಲದೆ ಪೋಷಕಾಂಶ ಕೊರತೆಯಿಂದ ಅನೇಕ ರೋಗಗಳು ಕೂಡ ಬರ್ತವೆ. ಅಂದರೆ ಲವಣಗಳು, ಜೀವಸತ್ವಗಳು, ಇವುಗಳ ಕೊರತೆಯಿಂದ ಖಂಡಿತ. ಇದಲ್ಲದೆ ವಿಷವಸ್ತುಗಳಿಂದ ಈ ಪ್ರಾಣಿಗಳು ಬೇಸಿಗೆ ಕಾಲದಲ್ಲಿ ಮೇಯೋದ್ರಿಂದ, ಆಚೆ ಕಡೆ ಮೇಯೋದ್ರಿಂದ ಕೆಲವು ವಿಷವಸ್ತುಗಳನ್ನು ಅವು ಸೇವನೆ ಮಾಡೋದ್ರಿಂದ ರೋಗಗಳು ಬರ್ತದೆ. ಅಂದರೆ ಸಸ್ಯಗಳಲ್ಲೂ ಕೂಡ ಈ ವಿಷವಸ್ತುಗಳು ಇರ್ತವೆ ಅಂತೀರಿ ಕೆಲವೊಂದು? ಖಂಡಿತ ಖಂಡಿತ. ಮುಖ್ಯವಾಗಿ ಹೈಡ್ರೋಸೈನಿಕ್ ಆಮ್ಲ ಮತ್ತು ನೈಟ್ರೇಟ್ ವಿಷವಸ್ತುಕಾರಿಗಳು ಇರ್ತದೆ. ನಿಜ ನಿಜ. ಈಗ ತಾವು ಸಾಧಾರಣವಾಗಿ ಹೇಳ್ತಾ ಇರ್ತೀರಿ ಪಶುಪಾಲನಾ ತಜ್ಞರು, ಈ ಜೋಳದಲ್ಲಿ ಈ ಹೈಡ್ರೋಸೈನಿಕ್ ಆಮ್ಲ ಇರುತ್ತೆ ವಿಶೇಷವಾಗಿ ಹಿಂಗಾರಿನಲ್ಲಿ ಬೆಳೆದಿದ್ದು ಚಿಗುರು ಜೋಳದಲ್ಲಿ ಅಂತ. ಹೌದು, ಮುಖ್ಯವಾಗಿ ಚಿಗುರು ಜೋಳದಲ್ಲಿ ಇದಿರುತ್ತೆ. ಇದರಿಂದ ಅನೇಕ ವೇಳೆ ಸಾವು ಸಂಭವಿಸ್ಬಿಡುತ್ತೆ. ಇದು ತಿಂದ 15-20 ನಿಮಿಷದ ಒಳಗಡೆ ಕೆಲವು ವೇಳೆ ಚಿಕಿತ್ಸೆ ಮಾಡದೇ ಇದ್ರೆ ಸಾವು ಆಗೋ ಚಾನ್ಸಸ್ಸು ಇರುತ್ತೆ. ಇನ್ನು ಮುಖ್ಯವಾಗಿ ತಾವು ಸೋಂಕಿನ ರೋಗದಲ್ಲಿ ನೆರಡಿ ರೋಗ ಬಹಳ ಮುಖ್ಯವಾದ್ದು ಅಂತ ಹೇಳಿರಿ, ಈ ನೆರಡಿ ರೋಗದ ಲಕ್ಷಣಗಳು ಮತ್ತು ಹತೋಟಿ ಕ್ರಮದ ಬಗ್ಗೆ ಹೇಳ್ತೀರಾ? ಆಗಲೇ ಜಗದೀಶ್ ಅವರೇ, ತಿಳಿಸ್ಕೊಡ್ತೀನಿ. ಇದು ಈ ನೆರಡಿ ರೋಗ ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬ ಸೂಕ್ಷ್ಮ ಜೀವಾಣುವಿನಿಂದ ಬರ್ತದೆ. ಇದು ವರ್ಷದ ಯಾವ ಸಮಯದಲ್ಲಾದರೂ ಬರ್ಬೋದು, ಆದರೆ ಬೇಸಿಗೆ ಮತ್ತು ಬರಗಾಲದಲ್ಲಿ ಹೆಚ್ಚಾಗಿ ಕಾಣಬಹುದು. ಓಹೋಹೋ, ಬೇಸಿಗೆಯಲ್ಲೂ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಕಾರಣ ಇದೆ, ಏನಂದ್ರೆ ಈ ಸ್ಪೋರ್ಸ್ ಅಂತ ಇರುತ್ತೆ, ಸ್ಪೋರ್ಸ್ ಬೇಸಿಗೆ ಕಾಲದಲ್ಲಿ ಬೇಗ ಅದು ಜರ್ಮಿನೇಟ್ ಆಗುತ್ತೆ. ತಕ್ಷಣ ಮಳೆ, ಈ ಮಳೆ ಬಂದ ತಕ್ಷಣ ಇವೆಲ್ಲ ಜರ್ಮಿನೇಟ್ ಆಗಿ ಅನೇಕ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ನೆರಡಿ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಕೆಲವೊಮ್ಮೆ ಜ್ವರ ಬರೋದು, ಕೆಲವೊಮ್ಮೆ ಇದಕ್ಕಿದ್ದಾಗೆ ಈ ದನಗಳು ಸಾಯೋದು, ಮೇವು ನಿಲ್ಸೋದು, ಸಾವಿನ ಸಮಯದಲ್ಲಿ ಮೂಗು ಮತ್ತು ಬಾಯಿ ಮತ್ತು ಗುದದ್ವಾರದಲ್ಲಿ ರಕ್ತಸ್ರಾವ ಕಂಡು ಬರುತ್ತದೆ. ಅದು ಮುಖ್ಯವಾದ ಲಕ್ಷಣ, ಮುಖ್ಯವಾದ ಲಕ್ಷಣಗಳು. ಇನ್ನು ಹತೋಟಿ ಕ್ರಮಗಳು ಏನಾದರೂ ಇದಾವೆ ಈ ನೆರಡಿ ರೋಗಕ್ಕೆ? ಈ ರೋಗ ಕಂಡು ಬಂದ ತಕ್ಷಣ ಚಿಕಿತ್ಸೆ ಮಾಡೋದು ಒಂದು ವಿಧಾನ. ಎರಡನೇದು ಇದು ರೋಗದಿಂದ ಸತ್ತಿದೆ ಅಂತ ಗೊತ್ತಾದ ಮೇಲೆ ಸತ್ತ ದನಗಳನ್ನ ಮರಣೋತ್ತರ ಪರೀಕ್ಷೆ ಮಾಡೋದಾಗ್ಲಿ ಮತ್ತೆ ಬೇರೆ ಪ್ರಾಣಿಗಳು ತಿನ್ನಕ್ ಬಿಡೋದು ಈ ತರದೆಲ್ಲ ಮಾಡದಲೆ ಚರ್ಮ ಸುಲಿದ ಹಾಗೆ ಮಾಡದಲೆ ತಕ್ಷಣ ಅದನ್ನ ಆಳವಾದ ಗುಂಡಿಗಳಲ್ಲಿ ಹೂಳಿ ಹೂತಾಕ್ಬೇಕು ಅದನ್ನ. ಅಂದ್ರೆ ಸುಡಬೇಕು ಅಥವಾ ಹೂತಾಕ್ಬೇಕು ಯಾಕೆಂದ್ರೆ ಸ್ಪೋರ್ಟ್ಸ್ ಆಚೆ ಕಡೆ ಬಂದ್ಬಿಟ್ರೆ ಅದು ಪುನಃ ಇದು ರೋಗಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಲಸಿಕೆ ಏನಾದರೂ ಇರುತ್ತಾ ಇದಕ್ಕೆ? ಹೌದೌದು, ಪ್ರತಿ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಇದನ್ನ ಲಸಿಕೆ ಕೊಡೋದ್ರ ಮೂಲಕ ಈ ರೋಗವನ್ನು ಬಹುಪಾಲು ಹತೋಟಲ್ಲಿ ಇಡ್ಬೋದು. ವರ್ಷಕ್ಕೊಂದ್ಸರಿ ಕೊಡಿಸಿದ್ರೆ ಸಾಕಾಗುತ್ತೆ? ಹೌದು, ಸಾಮಾನ್ಯ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಕೊಡ್ಬೋದು. ಕೆಲವು ವೇಳೆ ಎಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುವಂತಹ ಸಂದರ್ಭ ಇರುತ್ತೆ ಅಂತ ಕಡೆ ಎರಡು ಬಾರಿ ಕೂಡ ಮಾಡಬಹುದು ವರ್ಷದಲ್ಲಿ. ಇನ್ನೊಂದು ತಾವು ತಿಳಿಸಿದಂತ ಸೋಂಕು ರೋಗ ಅಂದ್ರೆ ಈ ಗಂಟಲು ಬೇನೆ ರೋಗ ಅಂತ, ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ಗಂಟಲು ಬೇನೆ ಪ್ಯಾಸ್ಚುರಲ್ಲಾ ಮಲ್ಟೋಸೈಡಾ ಎಂಬ ಸೂಕ್ಷ್ಮ ಜೀವಿಯಿಂದ ಬರುತ್ತೆ. ಈ ರೋಗ ವರ್ಷದ ಯಾವ ಸಮಯದಲ್ಲಾದರೂ ಬರ್ಬೋದು, ಆದರೂ ಬೇಸಿಗೆ ಕಾಲ ಮತ್ತೆ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಬರುತ್ತೆ. ಅಂದ್ರೆ ಸ್ವಲ್ಪ ಒತ್ತಡದ ಸಂದರ್ಭದಲ್ಲಿ ಇದು ಜಾಸ್ತಿ ಬರುತ್ತೆ, ಬೇಸಿಗೆಯಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಹೌದು ಹೌದು, ಮುಖ್ಯವಾಗಿ ಇದನ್ನ ಒತ್ತಡದ ಕಾಯಿಲೆ ಅಂತಲೇ ಕರಿತೀವಿ ಇದನ್ನ. ಈ ಪ್ರಾಣಿಗಳನ್ನ ನಾವು ದೂರಕ್ಕೆ ಸಾಗಿಸೋದು ಮತ್ತೆ ಈ ಬೇಸಿಗೆ ಕಾಲದಲ್ಲಿ ಆಚೆ ಕಟ್ಟಾಕಿರೋದು ಇಂತ ಕಾರಣಗಳಿಂದ ಈ ರೋಗ ಜಾಸ್ತಿ ಬರೋ ಸಂಭವ ಇರುತ್ತೆ. ಅಂದ್ರೆ ಗಂಟಲು ಬೇನೆಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ಗಂಟಲು ಬೇನೆಯಲ್ಲಿ ಮುಖ್ಯವಾಗಿ ಜ್ವರ ಬರೋದು, ಪ್ರಾಣಿಗಳು ಕಷ್ಟದಿಂದ ಉಸಿರಾಡೋದು, ಮೇವು ಬಿಡೋದು, ಅನ್ನನಾಳ ಮತ್ತು ಶ್ವಾಸನಾಳ ಸುತ್ತ ನೀರು ತುಂಬಿಕೊಳ್ಳೋದು, ಇದ್ದಕ್ಕಿದ್ದಾಗೆ ದನಗಳು ಸಾಯೋದು ಮುಂತಾದವುಗಳು ಮುಖ್ಯವಾದ ಲಕ್ಷಣಗಳು. ಇನ್ನು ಹತೋಟಿ ಕ್ರಮಗಳು ಏನು ಅಂತಾರೆ ಈ ಗಂಟಲು ಬೇನೆಗೆ? ಈ ರೋಗ ಕಂಡು ಬಂದ ತಕ್ಷಣ ಸೂಕ್ತವಾಗಿ ಪಶುವೈದ್ಯರಿಂದ ಚಿಕಿತ್ಸೆ ಮಾಡೋದು ಮೊದಲನೇ ಕ್ರಮ. ಎರಡನೇದು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಲಸಿಕೆಯನ್ನು ಕೊಡೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಅಂದ್ರೆ ಇದು ವರ್ಷಕ್ಕೆ ಒಂದ್ಸಾರಿ ಲಸಿಕೆ ಕೊಟ್ಟರೆ ಸಾಕಾಗತ್ತಾ? ಸಾಮಾನ್ಯವಾಗಿ ವರ್ಷಕ್ಕೆ ಒಂದ್ಸಲ ಕೊಟ್ಟರೆ ಸಾಕಾಗುತ್ತೆ. ಇನ್ನೊಂದು ತಾವು ತಿಳಿಸಿದಂತ ರೋಗ ಅಂದ್ರೆ ಕೆಚ್ಚಲು ಬಾವು ಅಂತ. ಈ ಕೆಚ್ಚಲು ಬಾವಿನ ಒಂದು ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದು ಹೇಗುಂಟಾಗತ್ತೆ ಅಂತೀರಿ? ಈ ಕೆಚ್ಚಲು ಬಾವು ಅನೇಕ ಜಾತಿಯ ಸೂಕ್ಷ್ಮಾಣು ಜೀವಿಗಳಿಂದ ಈ ರೋಗ ಬರುತ್ತೆ. ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಶುಷ್ಕ ಅವಧಿಯ ಹಸುಗಳಲ್ಲಿ ಮತ್ತೆ ಕರುಗಳಲ್ಲಿ ಈವನ್ ಪಡ್ಡೆಗಳಲ್ಲಿ ಕೂಡ ಈ ರೋಗ ಕಂಡು ಬರಬಹುದು. ಮುಖ್ಯವಾಗಿ ಆಕ್ಟಿನೋಮೈಸಿಸ್ ಅನ್ನೋ ಒಂದು ಸೂಕ್ಷ್ಮಾಣು ಜೀವಿಯಿಂದ ಹಾಗೂ ಸ್ಟೆಪ್ಟೋಕಾಕಸ್ ಪಯೋಜಿನಸ್ ಎಂಬ ಸೂಕ್ಷ್ಮಾಣು ಜೀವಿಯಿಂದ ಈ ರೋಗ ಬರಬಹುದು. ಅಂದ್ರೆ ಇದು ಹರಡುತ್ತಾ? ಹರಡುತ್ತೆ. ಈ ರೋಗ ನೊಣಗಳಿಂದ ಈ ಹಸು ಮನೆಯಲ್ಲಿ ನೊಣಗಳ ಮೂಲಕ ಹರಡಬಹುದು. ಓ, ಅದೊಂದು ಸಾಧ್ಯತೆ ಇದೆ. ಸಾಧ್ಯತೆ ಇರುತ್ತೆ. ಅಂದ್ರೆ ಕೆಚ್ಚಲು ಬಾವಿನ ರೋಗ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಮುಖ್ಯವಾಗಿ ಕೆಚ್ಚಲು ಬಾತ್ಕೊಂಡಿರುತ್ತೆ ಮತ್ತೆ ಈ ಪ್ರಾಣಿಗಳು ತುಂಬಾ ನೋವನ್ನು ಅನುಭವಿಸುತ್ತೆ. ಹೆಚ್ಚಿಗೆ ಬಾತ್ಕೊಂಡಿದ್ದಾಗ ಈ ನೋವು ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಜ್ವರ ಬರುತ್ತೆ, ಮೇವು ತಿನ್ನೋದಿಲ್ಲ, ಇನ್ನು ಮುಂತಾದ ಲಕ್ಷಣಗಳು ಕಂಡು ಬರುತ್ತೆ. ಇನ್ನು ಹತೋಟಿ ಕ್ರಮಗಳು ಹೇಗೆ ಅಂತೀರಿ? ಮುಖ್ಯವಾಗಿ ಈ ಹೃದಯ ರೋಗ ಬಂದಿರೋ ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡೋದು ಮೊದಲನೆಯದು. ಎರಡನೇದು ನೊಣಗಳನ್ನ ಹತೋಟಲ್ಲಿಡೋದು, ನಮ್ಮ ಕೊಟ್ಟಿಗೆಯನ್ನು ಸ್ವಚ್ಛವಾಗಿಟ್ಕೋಬೇಕು. ಬೇಸಿಗೆ ಕಾಲದಲ್ಲಿ ನೊಣಗಳು ಜಾಸ್ತಿ, ಅವುಗಳನ್ನ ಹತೋಟಿ ಕ್ರಮನ ನಾವು ಖಂಡಿತವಾಗಿ ಅನುಸರಿಸಬೇಕು. ನಿಜವಾಗ್ಲೂ ಬಹಳಷ್ಟು ಕಿರಿಕಿರಿ ಉಂಟು ಮಾಡ್ತಾ ಇರ್ತವೆ ನಮ್ಮ ಪ್ರಾಣಿಗಳಿಗೆ. ಹೌದು, ಅದರಿಂದಲೇ ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬೋದು. ಕಡಿಮೆ ಆಗುತ್ತೆ ಖಂಡಿತ. ಜೊತೆಗೆ ಏನೇನು ಕ್ರಮಗಳು ಅನುಸರಿಸಬಹುದು ಅಂತೀರಿ? ಮುಖ್ಯವಾಗಿ ಈ ಹಾಲು ಕರೆಯುವ ಮುನ್ನ ಈ ಮೊಲೆ ತೊಟ್ಟನ್ನ ಕ್ರಿಮಿನಾಶಕಗಳಿಂದ ತೊಳೆಯೋದು, ಇದು ಮುಖ್ಯವಾದ ಪದ್ಧತಿ. ಕೆಚ್ಚಲು ತೊಳೆದು ಬಟ್ಟೆ ಒಳ್ಳೆ ಬಟ್ಟೆಯಿಂದ ಶುದ್ಧ ಮಾಡಿ ನಂತರ ಹಾಲು ಕರೆಯೋದು ಒಳ್ಳೆ ಪ್ರಾಕ್ಟೀಸ್. ಸರಿ. ಆಮೇಲೆ ಹಾಲು ಹಿಂಡಿದ ಮೇಲೆ ಕೆಚ್ಚಲು ತೊಟ್ಟುಗಳನ್ನ ಪಾಲಿಸಾನ್ ದ್ರಾವಣದಲ್ಲಿ ಮುಳುಗಿಸಿ ಕ್ರಿಮಿನಾಶಕ ಮಾಡೋದ್ರಿಂದ ಅದ್ರ ಮೇಲೆ ಏನಾದ್ರು ಬ್ಯಾಕ್ಟೀರಿಯಾ ಇದ್ರೆ, ಕ್ರಿಮಿಗಳಿದ್ರೆ ಅವುಗಳು ನಾಶ ಆಗಲಿ ಅಂತ ಈ ಕ್ರಮವನ್ನು ಅನುಸರಿಸಬಹುದು. ಮುಖ್ಯವಾಗಿ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಖಂಡಿತ. ಈ ಒಂದು ಕೆಚ್ಚಲು ಬೇವು ಹತೋಟಿಯಲ್ಲಿ ಖಂಡಿತ ಖಂಡಿತ. ಇನ್ನು ಕೆಂಪು ಕಣ್ಣಿನ ರೋಗ ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ನಾನು ಆಗಲೇ ಹೇಳಿದಾಗೆ ಈ ರೋಗ ಕೂಡ ನೊಣಗಳಿಂದ ಹರಡುತ್ತೆ. ಓ, ಮುಖ್ಯವಾಗಿ ಮೊರಕ್ಸಿಲ್ಲಾ ಬೋವಿಸ್ ಎಂಬ ಸೂಕ್ಷ್ಮ ಜೀವಿಯಿಂದ ಈ ರೋಗ ಬರುತ್ತೆ. ಬೇಸಿಗೆನಲ್ಲಿ ನೊಣ ಹೆಚ್ಚಾಗಿರುತ್ತೆ, ನೊಣ ಬಾಧೆ ಮಾಡ್ತಾ ಇರುತ್ತೆ, ಆ ಸಮಯದಲ್ಲಿ ಈ ರೋಗ ಉಂಟಾಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಈ ಕೆಂಪು ಕಣ್ಣಿನ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಮುಖ್ಯವಾಗಿ ಕಣ್ಣುಗಳಲ್ಲಿ ಉರಿಯೂತ ಹೆಚ್ಚಾಗತ್ತೆ ಮತ್ತೆ ಹುಣ್ಣಾಗ್ಬೋದು, ಕೆಲವು ವೇಳೆ ಅದೇ ತರ ಗಾಯ ಆಗಿ ಹುಣ್ಣಾಗ್ಬೋದು, ಕಣ್ಣಲ್ಲಿ ನೀರು ಸೋರೋದು, ಕಣ್ಣು ಕೆಂಪಾಗೋದು, ಮೇವು ಬಿಡೋದು, ಹಾಲು ಉತ್ಪಾದನೆ ಕುಂಠಿತಗೊಳ್ಳೋದು, ಈ ಥರದ್ದೆಲ್ಲ ಲಕ್ಷಣಗಳು ಕಂಡುಬರುತ್ತೆ. ಇನ್ನು ಹತೋಟಿ ಕ್ರಮಗಳು ಏನೇನು ಅನುಸರಿಸಬೇಕಾಗತ್ತೆ ಅಂತೀರಿ? ಮುಖ್ಯವಾಗಿ ಕಣ್ಣಿಗೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಅದಾದ ನಂತರ ಈ ನೊಣಗಳನ್ನು ಹತೋಟಿ ಇಡಲಿಡೋದು ಮುಖ್ಯವಾದ ಕ್ರಮ. ಇಲ್ಲಾಂದ್ರೆ ಒಂದು ದಂದಿನ ಇನ್ನೊಂದಕ್ಕೆ ಹರಡ್ಕೋಬಹುದು. ಈ ಕ್ರಮದ ಮುಖ್ಯವಾಗಿ ಸ್ವಚ್ಛತೆ, ನೈರ್ಮಲ್ಯತೆ ಮತ್ತು ಈ ನೊಣಗಳನ್ನ ಹತೋಟಿ ಮಾಡೋದು ಮುಖ್ಯವಾದ್ದು. ಇಲ್ಲಿವರೆಗೂ ತಾವು ತಿಳಿಸಿದ್ದು ಈ ಬ್ಯಾಕ್ಟೀರಿಯಿಂದ ಬರುವಂಥ ರೋಗಗಳ ಬಗ್ಗೆ. ಇನ್ನು ವೈರಸ್ನಿಂದಲೂ ರೋಗಗಳು ಬರ್ತವೆ ಅಂತ ತಾವು ಹೇಳಿದ್ರಿ. ಅದರಲ್ಲಿ ಕಾಲುಬಾಯಿ ಜ್ವರ ಬಹಳ ಮುಖ್ಯವಾದಂಥದ್ದು, ನಾವು ಸರ್ವೇ ಸಾಧಾರಣವಾಗಿ ಕೇಳ್ತಲೇ ಇರ್ತೀವಿ ರೈತರಿಂದ. ಈ ಕಾಲುಬಾಯಿ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಖಂಡಿತವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ಕಾಲುಬಾಯಿ ರೋಗ ಬಹಳ ವರ್ಷಗಳಿಂದ ಇದೆ, ಲಸಿಕೆ ಕೂಡ ಮಾಡ್ತಾ ಇದ್ದೀವಿ, ಆದರೂ ಕೂಡ ಕೆಲವೊಮ್ಮೆ ಈ ರೋಗದಿಂದ ನಮ್ಮ ರೈತರು ಬಹಳ ಕಷ್ಟನ ಅನುಭವಿಸ್ತಾರೆ. ಈ ರೋಗ ಮುಖ್ಯವಾಗಿ ಆಫ್ತಾಸ್ ವೈರಸ್ ಎಂಬ ಮಿಶ್ರಾಣುವಿನಿಂದ ಬರುತ್ತೆ. ಮಿಶ್ರ ತಳಿಗಳಲ್ಲಿ ಈ ಕಾಯಿಲೆ ಯಾವಾಗ ಬೇಕಾದರೂ ಬರಬಹುದು. ಸಾಮಾನ್ಯವಾಗಿ ಈ ಸ್ವದೇಶಿ ತಳಿಗಳಲ್ಲಿ ಈ ರೋಗ ಬೇಸಿಗೆಯ ಪ್ರಾರಂಭದಲ್ಲಿ ಬರುತ್ತೆ. ಅಂದ್ರೆ ನಮ್ಮ ಮಿಶ್ರ ತಳಿ ಅಂದ್ರೆ HF, ಜರ್ಸಿ ಇವುಗಳಲ್ಲಿ ಜಾಸ್ತಿ, ಇವುಗಳಲ್ಲಿ ಜಾಸ್ತಿ ಇರುತ್ತೆ. ನಮ್ಮ ಸ್ಥಳೀಯ ತಳಿಗಳಲ್ಲೂ ಬಂದೇ ಬರುತ್ತೆ, ಬರುತ್ತೆ ಬೇಸಿಗೆಯಲ್ಲಿ. ಬೇಸಿಗೆಯಲ್ಲಿ ಬರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ, ಕಡಿಮೆ ನಿರೋಧಕ ಶಕ್ತಿ ಇರುತ್ತೆ. ಇನ್ನು ಈ ಕಾಲುಬಾಯಿ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಮುಖ್ಯವಾದ ಲಕ್ಷಣಗಳು ಅಂದ್ರೆ ಜ್ವರ ಬರೋದು, ಬಾಯಲ್ಲಿ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ, ಗಾಯಗಳು ಒಡೆದು ಅದರ ಹುಣ್ಣಾಗುವಂಥದ್ದು ಸಂಭವ ಇರುತ್ತೆ, ಗೊರಸುಗಳ ಸಂದಿನಲ್ಲಿ ಹಾಗೂ ಕೆಚ್ಚಲುಗಳ ಮೇಲೆ ಗುಳ್ಳೆಗಳು ಕಾಣುತ್ತೆ. ಈ ಲಕ್ಷಣಗಳಿಂದ ಕೆಲವು ವೇಳೆ ಈ ದನಗಳು ಸಾಯೋದಿಲ್ಲ, ನರಳಿ ಬದುಕಿದ ರಾಸುಗಳು ಜೋರಾಗಿ ಉಸಿರಾಟ ಮಾಡುತ್ತೆ. ಓಹೋಹೋ. ಮತ್ತೆ ಈ ಕೂದಲುಗಳು ಉದ್ದವಾಗಿ ಬೆಳೆಯುತ್ತೆ. ಓಹೋಹೋ. ಇಂಥ ಪ್ರಾಣಿಗಳಲ್ಲಿ ಬಂಜೆತನ ಕೂಡ ಕಂಡು ಬರಬಹುದು. ಇತ್ತೀಚೆಗೆ ಈ ಕಾಲುಬಾಯಿ ರೋಗದಿಂದ ಪ್ರಾಣಿಗಳಲ್ಲಿ ಮರಣದ ಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮೊದಲು ಬರೀ ಇದು ಒಂದು ಪ್ರಾಣಿನ ನಿಶಕ್ತಿ ಮಾಡುತ್ತೆ ಅಂತ ಹೇಳ್ತಾ ಇದ್ರು, ಈಗ ಮರಣನೂ ಸಂಭವಿಸುತ್ತೆ. ಹೌದು ಹೌದು. ಸಾಮಾನ್ಯವಾಗಿ ಈ ಕಾಯಿಲೆ ಬಂದು ಪ್ರಾಣಿಗಳು ಚೇತರಿಕೆ ಮಾಡ್ಕೊಳ್ತಾ ಇದ್ವು, ಔಷಧೋಪಚಾರದಿಂದ ಮಾಡ್ಕೊಳ್ತಾ ಇದ್ವು. ಆದ್ರೆ ಈಗಿನ ಕೆಲವು ದಿನಗಳಲ್ಲಿ ಏನಾಗಿದೆ, ಕೆಲವು ಪ್ರಾಣಿಗಳು ಕೂಡ ಮರಣ ಸಂಭವಿಸುತ್ತೆ. ಅದು ಒಳ್ಳೆಯ ಮಿಲ್ಕ್ ಹಿಲ್ಡರ್ಸ್ ಅಂತ ಪ್ರಾಣಿಗಳು ಹೆಚ್ಚು ಹಾಲು ಕೊಡುವಂತಕ್ಕಂಥ ಪ್ರಾಣಿಗಳು ಕೂಡ ಸಾಯೋದುಂಟು. ಅಂದ್ರೆ ಈ ರೋಗ ಬಂದಾಗ ಬೇರೆ ರೋಗಗಳು ಕೂಡ ಜೊತೆಯಲ್ಲೇ ಬರೋ ಸಾಧ್ಯತೆ ಇದೆ, ಜೊತೆಯಲ್ಲೇ ಬರೋ ಸಾಧ್ಯತೆ ಇದೆ. ಅದರಿಂದ ಸಾವು ಉಂಟಾಗಬಹುದು ಅಂತ. ಸಾವು ಉಂಟಾಗಬಹುದು. ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಹೃದಯಕ್ಕೆ ತೊಂದರೆ ಆಗುತ್ತೆ. ಇದು ಸಾಮಾನ್ಯವಾಗಿ ಮೊದಲು ಸಣ್ಣ ಕರುಗಳಲ್ಲಿ ಬರ್ತಾ ಇತ್ತು, ಹೃದಯ ರೋಗದಿಂದ ಅವುಗಳು ಸಾಯ್ತಾ ಇದ್ವು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ದೊಡ್ಡ ಪ್ರಾಣಿಗಳಲ್ಲಿ ಕೂಡ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರೋದ್ರಿಂದ ತಕ್ಷಣ ಮರಣ ಹೊಂದುತ್ತಾ ಇದೆ. ಓಹೋ. ಇನ್ನು ಈ ಕಾಲುಬಾಯಿ ರೋಗದ ಹತೋಟಿ ಕ್ರಮಗಳು ಏನೇನು ಅಂತೀರಿ? ಮುಖ್ಯವಾಗಿ ಶುಚಿತ್ವ, ನೈರ್ಮಲ್ಯ ಮೇಂಟೈನ್ ಮಾಡೋದು, ಮತ್ತೆ ವ್ಯಾಕ್ಸಿನ್ ಮಾಡಿಸೋದು, ಲಸಿಕೆ ಮಾಡುವುದರಿಂದ ಮೂಲಕ ನಾವು ಈ ರೋಗವನ್ನ ತಡೆಗಟ್ಟಬಹುದು. ಪ್ರತಿ ವರ್ಷ ಎರಡು ಬಾರಿ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಲಸಿಕೆ ಕೊಡೋದ್ರಿಂದ ಇದನ್ನ ತಡೆಗಟ್ಟಬಹುದು. ಮತ್ತೆ ಈ ಕಾಯಿಲೆಯಿಂದ ನರಳುತ್ತಿರತಕ್ಕಂತಹ ಪ್ರಾಣಿಗಳನ್ನ ಬೇರ್ಪಡಿಸಿ ಅವುಗಳಿಗೆ ವಿಶೇಷವಾಗಿ ಶುಶ್ರೂಷೆ ಮಾಡೋದು ಮುಖ್ಯವಾಗಿರುತ್ತೆ. ಅವಳಿಗೆ ಒಂದು ಹಿತಕರವಾದಂತಹ ಆಹಾರ ಕೊಡಬೇಕಾಗುತ್ತೆ, ಅವನ್ನ ಸ್ವಲ್ಪ ತಾಕತ್ ಮಾಡಬೇಕಾಗತ್ತೆ, ಅದು ಬಹಳ ಮುಖ್ಯ. ಹಾಗೇನೆ ನಾನು ಆಗ್ಲೇ ಹೇಳಿದಾಗೆ ಶುಚಿತ್ವ, ನೈರ್ಮಲ್ಯೀಕರಣ ಬಹಳ ಮುಖ್ಯ. ನಾವು ಈ ಉಪಯೋಗಿಸ್ತಕ್ಕಂಥ ಪಾತ್ರೆಗಳು ಇವುಗಳನ್ನೆಲ್ಲ ನಾವು ಈ ಅಡುಗೆ ಸೋಡೋದ್ರಿಂದ ಕ್ಲೀನಾಗಿ ಸ್ವಚ್ಛ ಮಾಡೋದು ಬಹಳ ಮುಖ್ಯವಾಗಿ, ದ್ರಾವಣ ಬಳಸಿಕೊಂಡು ನಾವು ಮಾಡಬೇಕಾಗ, ಸ್ವಚ್ಛ ಮಾಡಿದ್ರೆ ಈ ವೈರಸ್ಸು ನಾಶ ಆಗುತ್ತೆ. ಇನ್ನು ಪರೋಪಜೀವಿಗಳಿಂದಲೂ ರೋಗಗಳು ಬರ್ತವೆ ಅಂತ ತಾವು ತಿಳಿಸಿದ್ರಿ, ಆ ರೋಗಗಳು ಯಾವ್ಯಾವ ಅಂತ ಸ್ವಲ್ಪ ಹೇಳ್ತೀರಾ? ಮುಖ್ಯವಾಗಿ ಎರಡು ಥರ ಪರೋಪಜೀವಿಗಳಿರುತ್ತೆ, ಒಂದು ಆಂತರಿಕ ಮತ್ತು ಬಾಹ್ಯ ಪರೋಪಜೀವಿಗಳಿರುತ್ತೆ. ಕೆಲವು ಈ ಬಾಹ್ಯ ಪರೋಪಜೀವಿಗಳಿಂದ ಮುಖ್ಯವಾಗಿ ಉಣ್ಣೆಗಳಿಂದ ಬೆಬಿಸಿಯೋಸಿಸ್, ತೈಲೇರಿಯಾಸಿಸ್, ಅನಾಪ್ಲಾಸ್ಮೋಸಿಸ್ ಮುಂತಾದ ರೋಗಗಳು ಬರುತ್ತೆ. ವರ್ಷದ ಯಾವ ಸಮಯದಲ್ಲಾದರೂ ಬರಬಹುದು, ಎಲ್ಲ ಕಾಲದಲ್ಲೂ ಕೂಡ ಕಂಡು ಬರ್ತಾ ಇರ್ತವೆ. ಆದರೆ ಈ ಬೇಸಿಗೆ ಸಮಯದಲ್ಲಿ ಈ ಉಣ್ಣೆಗಳ ಕಾಟ ಜಾಸ್ತಿ ಇರುತ್ತೆ. ನಿಜ, ಬಿಸಿಲಿಗೆಲ್ಲ ಶಾಖಕ್ಕೆ ಹೊರಗಡೆ ಬಂದ್ಬಿಡ್ತವೆ. ಅಂತ ಸಂದರ್ಭದಲ್ಲಿ ಈ ಉಣ್ಣೆಗಳ ಮೂಲಕ ಈ ಕಾಯಿಲೆಗಳು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬರೋ ಸಂಭವ ಇರುತ್ತೆ. ಅಂದ್ರೆ ಈ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಮುಖ್ಯವಾಗಿ ಜ್ವರ ಬರೋದು, ರಕ್ತಹೀನತೆ, ಕಾಮಾಲೆ, ದುಗ್ಧರಸ ಗ್ರಂಥಿಗಳು ಊದ್ಕೊಳ್ಳೋದು, ಗಂಜಲ ಕೆಂಪಾಗಿರೋದು, ಓಹೋ ಮೇವು ತಿಂದಲೇ ಇರೋದು, ಇವು ಮುಖ್ಯವಾದ ಲಕ್ಷಣಗಳು. ಇನ್ನು ಹತೋಟಿ ಕ್ರಮಗಳು ಏನೇನು ಅನುಸರಿಸಬೇಕಾಗತ್ತೆ ಈ ಪರೋಪಜೀವಿ ರೋಗಗಳಿಗೆ? ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಈ ಕಾಯಿಲೆ ಬಂದಿರೋ ಪ್ರಾಣಿಗಳನ್ನ ಚಿಕಿತ್ಸೆ ಮಾಡೋದು ಒಂದು, ಮತ್ತೆ ಈ ಪರೋಪಜೀವಿಗಳು ಬರೆದಾಗೆ ಅವುಗಳಿಗೆ ಅದಕ್ಕೆ ಒಂದು ಕ್ರಮಬದ್ಧವಾಗಿ ಜಂತು ನಿವಾರಕ ಮತ್ತೆ ಈ ಪರೋಪಜೀವಿ ನಿವಾರಕ ಔಷಧಿಗಳನ್ನ ಆಗಿಂದಾಗೆ ಕೊಡೋದು, ಮತ್ತೆ ಕೋಣೆಗಳಲ್ಲಿ ಈ ಪಶು ಕೋಣೆಗಳಲ್ಲೆಲ್ಲ ಕೊಟ್ಟಿಗೆಗಳಲ್ಲಿ ಈ ಸಿಂಪಡಣೆ ಮಾಡೋದ್ರಿಂದ ಇವುಗಳನ್ನೆಲ್ಲ ಹತೋಟಿಗೆ ತರಬಹುದು. ಅಂದ್ರೆ ಹೊರ ಪರೋಪಜೀವಿಗಳನ್ನ ಹತೋಟಿ ಮಾಡಬೇಕಾಗತ್ತೆ, ಒಳ ಪರೋಪಜೀವಿಗಳಿಗೆ ಜಂತುನಾಶಕ ಔಷಧಿಗಳನ್ನು ಕೊಡಬೇಕಾಗುತ್ತೆ. ಅದು ಬಹಳ ಮುಖ್ಯ, ಬಹಳ ಮುಖ್ಯವಾಗಿರುತ್ತೆ. ಇನ್ನು ನಾವು ಸೋಂಕಲ್ಲದ ರೋಗಗಳಿಗೆ ಬಂದರೆ, ಈ ಹೊಟ್ಟೆ ಉಬ್ಬರ ನಮ್ಮ ರೈತರನ್ನ ವಿಶೇಷವಾಗಿ ಕಾಡುವಂಥ ಒಂದು ದನಗಳ ರೋಗ ಅಂತ ಹೇಳ್ಬೋದು. ಈ ಹೊಟ್ಟೆ ಉಬ್ಬರದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತ ಜಗದೀಶ್ ಅವರೇ, ಇದು ಈ ಹೊಟ್ಟೆ ಉಬ್ಬರದ ರೋಗ ಸಾಮಾನ್ಯ ಕಂಡು ಬರುತ್ತೆ ನಮ್ಮ ಪ್ರಾಣಿಗಳಲ್ಲಿ. ಏನಾಗತ್ತೆ, ಈ ದನಗಳ ಮೆಲುಕು ಚೀಲ ಇರುತ್ತಲ್ಲ, ಇದರಲ್ಲಿ ಅನಿಲಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಗ್ಯಾಸ್ ತುಂಬಿಕೊಂಡ್ಬಿಡೋದು, ಗ್ಯಾಸ್ ತುಂಬಿಕೊಂಡ್ಬಿಡುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಈ ಗ್ಯಾಸು ಅನ್ನನಾಳ ಮತ್ತೆ ಬಾಯಿ ಮೂಲಕ ಹೊರಬರುತ್ತೆ. ಈ ಕ್ರಿಯೆಗೆ ಕೆಲವು ವೇಳೆ ಅಡ್ಡಿ ಉಂಟಾಗುತ್ತೆ, ಬರೋದಲ್ಲ, ಅಲ್ಲೇ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ, ಅಲ್ಲೇ ನಿಂತು ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಈ ಮೆಲುಕಿನ ಚೀಲದಲ್ಲಿ ಅತಿಯಾಗಿ ಗ್ಯಾಸ್ ತುಂಬಿಕೊಂಡು ಹೊಟ್ಟೆ ಉಬ್ಬರ ಬರುತ್ತೆ, ಒದ್ದಾಟ ಉಂಟಾಗ್ಬಿಡುತ್ತೆ ಮತ್ತೆ ಕೆಲವು ವೇಳೆ ಈ ದ್ವಿದಳ ಧಾನ್ಯಗಳನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ಈ ಗ್ಯಾಸ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಮೊದಲೇ ಕೆಲವೊಂದು ದ್ವಿದಳ ಧಾನ್ಯಗಳು ತಿಂದ್ರೆ ಅನಿಲ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಖಂಡಿತ, ಅದು ಪ್ರಾಣಿಗಳಲ್ಲೂ ಕೂಡ ಆಗುತ್ತೆ. ಆಗುತ್ತೆ. ಇದು ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂದ್ರೆ, ಸೂಕ್ತವಾಗಿ ತಕ್ಷಣ ಇದಕ್ಕೆ ಚಿಕಿತ್ಸೆ ಮಾಡಿಸ್ತಿದ್ರೆ ಪ್ರಾಣಿಗಳು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಳಗಡೆ ಇದು ಸಾವನ್ನ ಸಂಭವ ಇರುತ್ತೆ. ಅಂದ್ರೆ ಚಿಕಿತ್ಸೆಯನ್ನ ಮಾಡ್ಬೇಕು, ಇದನ್ನ ಪಶುವೈದ್ಯರಿಂದಲೇ ಮಾಡಿಸ್ಬೇಕಾಗತ್ತ? ಹೌದು. ಪ್ರಥಮವಾಗಿ ಏನ್ ಮಾಡ್ಬೇಕು ಅಂದ್ರೆ, ಈ ಅನಿಲ ಈಚೆಗೆ ಬರೋ ಹಾಗೆ ಮೆಲುಕು ಚೀಲಕ್ಕೆ ರಂಧ್ರ ಒಂದನ್ನು ಕೊರಿಬೇಕಾಗುತ್ತೆ, ರಂಧ್ರ ಮಾಡ್ಬೇಕಾಗುತ್ತೆ, ಟೂತ್ ಮಾಡ್ಬೇಕಾಗುತ್ತೆ. ಮತ್ತೆ ಸೋಯಾ ಮತ್ತೆ ಹರಳೆಣ್ಣೆಯನ್ನ ಮೆಲುಕು ಚೀಲದಲ್ಲಿ ಸೇರಿಸ್ಬೇಕು, ಹಾಗಾಗಿ ಮತ್ತೆ ಈ ಗ್ಯಾಸ್ ಉತ್ಪಾದನೆಯನ್ನ ತಡೆ ಹಿಡಿಬೇಕು. ಅಂದ್ರೆ ದ್ವಿದಳ ಜಾತಿ ಮೇವನ್ನ ಕೂಡ ಕಡಿಮೆ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ಹೊಟ್ಟೆ ಒಬ್ಬರ ಕಡಿಮೆ ಆಗತ್ತೆ, ಮತ್ತೆ ಇದು ಪ್ರಾಣಿಗಳಿಗೆ ಸ್ವಲ್ಪ ಆರಾಮಾಗತ್ತೆ. ಇನ್ನು ಎರಡನೇದು ತಾವು ತಿಳಿಸಿದ್ದು ಹಾಲ್ ಜ್ವರ ಅಂತ ಅಂದು, ಈ ಹಾಲ್ ಜ್ವರದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ, ಲಕ್ಷಣಗಳು ಹೇಗಿರ್ತವೆ ಅಂತ? ಖಂಡಿತವಾಗಿ, ಈ ಮುಖ್ಯವಾಗಿ ಹಾಲು ಕರೆಯುವ ದನಗಳಲ್ಲಿ ಸುಣ್ಣದ ಕೊರತೆಯಿಂದ ಕರು ಹಾಕಿದ ನಂತರ ಈ ರೋಗ ಕಂಡು ಬರುತ್ತೆ. ಕರು ಹಾಕಿದ ಮೇಲೆ ಬರುತ್ತೆ, ಅಂದ್ರೆ ಸುಣ್ಣದ ಕೊರತೆ ಆಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಮುಖ್ಯವಾಗಿ ಕರು ಹಾಕಿದ ನಂತರ ಹಸುಗಳು ಮೇಲೆಳೋದಿಲ್ಲ, ಆಮೇಲೆ ಎದೆ ಮೇಲೆ ಮಲಗೋದು, ಕುತ್ತಿಗೆಯನ್ನ ಶರೀರದ ಮೇಲೆ ಇಟ್ಟು ಮಲಗೋದು, ಶರೀರ ತಣ್ಣಗಾಗದಂತೆ ಕಾಣೋದು, ಮತ್ತೆ ತೀವ್ರವಾಗಿ ಇದ್ರೆ ಇದ್ರ ರೋಗ ಹಸು ಸತ್ತಂತೆ ಮಲ್ಕೊಂಡಿರೋದು, ಆ ತರ ಒಂದು ಲಕ್ಷಣಗಳು ಕಂಡು ಬರಬಹುದು. ಅಂದ್ರೆ ಹೆಸರು ನೋಡಿದ್ರೆ ನಾವು ಜ್ವರ ಅಂತೀವಿ, ಇಲ್ಲಿ ನೋಡಿದ್ರೆ ಶರೀರ ತಣ್ಣಗಾಗಿರುತ್ತೆ. ಇದೊಂದು ರೀತಿ ಬಹಳ ವಿಚಿತ್ರವಾದ ಸಂದರ್ಭ. ಈ ಹಾಲ್ ಜ್ವರದ ಹತೋಟಿ ಹೇಗೆ ಅಂತೀರಿ? ಮುಖ್ಯವಾಗಿ ರೋಗದಿಂದ ನರಳುವ ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡೋದು ಮೊದಲನೆಯದು. ಮತ್ತೆ ಈ ರೋಗನ ತಡೆಗಟ್ಟಲು ಕರು ಹಾಕುವ 3-4 ವಾರದ ಮೊದಲು ಇದಕ್ಕೆ ಚುಚ್ಚುಮದ್ದೇನು ಕೊಡೋದ್ಬೇಕಾಗಿಲ್ಲ, ಈ ಸುಣ್ಣದ ಚುಚ್ಚುಮದ್ದೇನು ಕೊಡಬೇಕಾಗಲ್ಲ, ಮೇವಿನಲ್ಲಿ ಆಗಿಂದಾಗ್ಗೆ ಈ ಸುಣ್ಣದ ಪ್ರಮಾಣವನ್ನ ಸುಣ್ಣವನ್ನ ಕೊಡಬಹುದು. ಕೊಡೋದ್ರಿಂದ ಅದರದ್ದು ಮೇಂಟೈನ್ ಆಗುತ್ತೆ. ಒಂದ್ ವೇಳೆ ಬಂದ ಮೇಲೆ ಸುಣ್ಣದ ಚುಚ್ಚುಮದ್ದು ಕೊಡಲೇಬೇಕಾಗತ್ತೆ, ಆ ಸಮಯದಲ್ಲಿ ಕೊಡಬಹುದು. ಅಂದ್ರೆ ಅದು ತುತ್ತಾದಾಗ ನಾವು ಕೊಡಬೇಕಾಗತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಕೀಟೋಸಿಸ್ ಅಂತ ಅಂದು, ಈ ಕೀಟೋಸಿಸ್ ಅಂದ್ರೆ ಏನು, ಇದು ಹೇಗೆ ಬರುತ್ತೆ ಅಂತೀರಿ? ಮುಖ್ಯವಾಗಿ ಈ ಕೀಟೋಸಿಸ್ ರೋಗ ಅಧಿಕ ಹಾಲು ಉತ್ಪಾದಿಸುವ ಹಸುಗಳಲ್ಲಿ ಕರು ಹಾಕಿದಕ್ಕಿಂತ ಮುಂಚೆ ಅಥವಾ ಅನಂತರ ಪ್ರಾಣಿಗಳಲ್ಲಿ ಗ್ಲೂಕೋಸ್ ಕೊರತೆಯಿಂದ ಈ ರೋಗ ಕಂಡು ಬರುತ್ತೆ. ಓಹೋ, ನಮ್ಮ ಮನುಷ್ಯರಲ್ಲೂ ಸಕ್ಕರೆ ಕಾಯಿಲೆ ಅಂತೀವಲ್ಲ, ಆ ತರ. ಆದ್ರೆ ಇಲ್ಲೇನಾಗತ್ತೆ ಅಂದ್ರೆ, ಗ್ಲೂಕೋಸ್ ಸಂಶ್ಲೇಷಣೆಗೆ ಕಿಣ್ವಗಳು ಬೇಕಾದ ಕಿಣ್ವಗಳು ಕೀಟೋನ್ ಆಗಿ ಕನ್ವರ್ಟ್ ಆಗಿ ಹಾಲು ಮತ್ತು ಮೂತ್ರಗಳಲ್ಲಿ ವಿಸರ್ಜನೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಗ್ಲೂಕೋಸ್ ಸಂಶ್ಲೇಷಣೆ ಆಗೋದಿಲ್ಲ, ಕೊರತೆ ಉಂಟಾಗ್ಬಿಡುತ್ತೆ. ಸಾಕಷ್ಟು ಸುಸ್ತು ಆದರೂ ಆಗುತ್ತೆ. ಏನು ಚಿಹ್ನೆಗಳು ಕಂಡು ಬರುತ್ತವೆ ಅಂತೀರಿ? ಇದರಲ್ಲಿ ಮುಖ್ಯವಾಗಿ ಹಾಲಿನಲ್ಲಿ ತೀವ್ರ ಕಡಿತ ಮತ್ತೆ ನರಸಂಬಂಧಿ ಚಿಹ್ನೆಗಳು ಕಂಡು ಬರಬಹುದು. ನರದೌರ್ಬಲ್ಯ ಕಂಡು ಬರುತ್ತೆ. ಮತ್ತೆ ಗ್ಲೂಕೋಸ್ ಅನ್ನ ನೇರವಾಗಿ ರಕ್ತಕ್ಕೆ ಸೇರಿಸಿ ಗ್ಲೂಕೋಸ್ ಅನ್ನ ಬಿಡುಗಡೆ ಮಾಡುವಂತ ವಸ್ತುಗಳನ್ನು ಕೊಡಬೇಕು. ಹೀಗೆ ಮಾಡೋದ್ರಿಂದ ಇದರ ರೋಗವನ್ನ ನಾವು ಹತೋಟಿನಲ್ಲಿ ಇಡಬಹುದು. ಇನ್ನು ಗಬ್ಬದ ಹಸುಗಳನ್ನು ಯಾವ ರೀತಿ ನೋಡ್ಕೋಬೇಕಾಗತ್ತೆ? ಮುಖ್ಯವಾಗಿ ಗಬ್ಬದ ಹಸುಗಳಿಗೆ ಉತ್ತಮ ಮಟ್ಟದ ಗುಣಮಟ್ಟದ ಹುಲ್ಲನ್ನು ಪೂರೈಸಿದರೆ ಈ ರೋಗನ ನಾವು ತಡೆಗಟ್ಟಬಹುದು. ಉತ್ತಮ ಗುಣಮಟ್ಟದ ಹಸಿಮೇವನ್ನು ಕೊಡಬೇಕಾಗುತ್ತೆ. ಮತ್ತೆ ಸಮತೋಲನ ಆಹಾರ ಕೊಡೋದ್ರಿಂದ ನಾವು ಇದನ್ನ ತಡೆಗಟ್ಟಬಹುದು. ಇನ್ನು ವಿಷವಸ್ತುಗಳಿಂದಲೂ ಕೂಡ ಸಮಸ್ಯೆ ಉಂಟಾಗುತ್ತೆ ಅಂತ ತಾವು ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಖಂಡಿತವಾಗಿ ಈ ಬೇಸಿಗೆಯಲ್ಲಿ ಏನಾಗ್ಬಿಡುತ್ತೆ, ಈ ಪ್ರಾಣಿಗಳಿಗೆ ಮೇವು ದೊರಕದಿದ್ದಾಗ ಅನೇಕ ವಿಧವಾದ ಎಲೆ ಬಳ್ಳಿ ಮತ್ತು ಸಸ್ಯಗಳನ್ನ ಮೇಯಕ್ಕೆ ಬಿಟ್ಬಿಡ್ತಾರೆ. ಹೌದೌದು. ಇದರಿಂದ ಏನಾಗುತ್ತೆ, ಪ್ರಾಣಿಗಳಲ್ಲಿ ಅನೇಕ ತರಹದ ವಿಷದ ಪರಿಣಾಮವಾಗಿ ಕೆಲವೇ ಕ್ಷಣಗಳಲ್ಲಿ ಸಾಯ್ಬೋದಿದ್ರು. ಓಹೋ, ಈ ವಿಷ ಸಸ್ಯಗಳನ್ನು ತಿಂದಾಗ? ಹೌದೌದು. ಇದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಮೇಯಕ್ಕೆ ಬಿಟ್ಟಿರ್ತಾರೆ, ಅಂತ ಸಂದರ್ಭದಲ್ಲಿ ಇಂತಹ ಒಂದು ಇದು ಸಮಸ್ಯೆ ಆಗ್ಬೋದು. ಇನ್ನು ನಗರ ಪ್ರದೇಶದಲ್ಲಿ, ಈ ನಗರ ಪ್ರದೇಶದಲ್ಲಿ ಏನಾಗ್ಬಿಡುತ್ತೆ, ಈ ದನಗಳನ್ನ ರಸ್ತೆಯಲ್ಲಿ ಬಿಟ್ಬಿಟ್ಟಿರ್ತಾರೆ, ಆ ಸಂದರ್ಭದಲ್ಲಿ ಮೇವಿರೋದಿಲ್ಲ. ಹಾಗಾಗಿ ಈ ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ಕಬ್ಬಿಣ ವೈರು ಮುಂತಾದ ತ್ಯಾಜ್ಯ ವಸ್ತುಗಳನ್ನ ಆಹಾರದ ಜೊತೆ ಈ ಪ್ರಾಣಿಗಳು ಸೇವಿಸ್ಬಿಡುತ್ತೆ. ಓಹೋ. ಇದರಿಂದ ಏನಾಗುತ್ತೆ, ಮುಖ್ಯವಾಗಿ TRP ಅನ್ನೋ ಒಂದು ರೋಗ ಬರುತ್ತೆ, ಟ್ರೊಮ್ಯಾಟಿಕ್ ರೆಟಿಕ್ಯುಲೋ ಪೆರಿಕಾರ್ಡೈಟಿಸ್ ಅಂತ. ಓಹೋ. ಅಂದ್ರೆ ಈ ಕಬ್ಬಿಣ ವೈರು ಸೂಜಿಗಳು ಮುಂತಾದವುಗಳು ಸ್ಟಮಕ್ ಇಂದ ಹೋಗಿ ಹೃದಯಕ್ಕೆ ಕೂಡ ಇದು ಚುಚ್ಚಿಕೊಳ್ಳುವಂತಿರೋ ರೋಗ ಬರುತ್ತೆ. ಜೀರ್ಣಾಂಗಗಳ ಮೂಲಕ ಹೃದಯಕ್ಕೆ ಇದು ಚುಚ್ಚಬಹುದು, ಚುಚ್ಚಿಕೊಳ್ಳುವ ಸಂಭವ ಇರುತ್ತೆ. ಬಹಳ ದಾರುಣವಾದ ಪೆರಿಕಾರ್ಡೈಟಿಸ್ ಅಂತ ಇದನ್ನ ಕರಿತೀವಿ ನಾವು ಇದನ್ನ. ಇದಲ್ಲದ ಜೊತೆಗೆ ಆಗಿಂದಾಗೆ ಈ ಹೊಟ್ಟೆ ಉಬ್ಬರ ರೋಗ ಬರ್ಬೋದು, ಅದು ಸಮಸ್ಯೆ ಕಂಡುಬರುವುದಂತೆ. ಕಂಡುಬರುತ್ತೆ. ಮತ್ತೆ ಸಸ್ಯಗಳು ವಿಷವಸ್ತುಗಳನ್ನು ಕೂಡ ಹೊಂದಿರ್ತಾವಲ್ವೇ? ಹೌದೌದು. ಅನೇಕ ಸಸ್ಯಗಳು ಈಗ ಏನಾಗುತ್ತೆ, ಬೇರೆ ವಿಧ ವಿಧವಾದ ಸಸ್ಯಗಳಲ್ಲಿ ವಿಧ ವಿಧವಾದ ವಿಷವಸ್ತುಗಳಿರುತ್ತೆ. ಮುಖ್ಯವಾಗಿ ಹೈಡ್ರೋಸೈನಿಕ್ ಆಮ್ಲ ಮತ್ತು ನೈಟ್ರೇಟ್ ಈ ವಿಷವಸ್ತು ಕಾರ್ಯಗಳನ್ನು ನಾವು ಈ ಪ್ರಾಣಿಗಳು ಸೇವನೆ ಮಾಡಿದಾಗೆ ನೋಡ್ಕೋಬೇಕು. ಅದು ನಮ್ಮ ಜವಾಬ್ದಾರಿ ಅಂತೀರಿ? ಖಂಡಿತ ಖಂಡಿತ. ಅಂದ್ರೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ರೋಗ ಈ ತರ ವಿಷವಸ್ತುಗಳನ್ನ ಸೇವನೆ ಮಾಡಿದಾಗ ಮುಖ್ಯವಾಗಿ ಪ್ರಾಣಿಗಳಲ್ಲಿ ಕಷ್ಟದಿಂದ ಉಸಿರಾಡುವಂಥದ್ದು, ಜೊಲ್ಲು ಹೆಚ್ಚಾಗಿ ಸುರಿಸೋದು, ಮತ್ತೆ ವಿಷವಸ್ತುಗಳನ್ನು ಸೇವನೆ ಮಾಡಿದ 15-20 ನಿಮಿಷಗಳಲ್ಲಿ ಪ್ರಾಣಿಗಳಲ್ಲಿ ಸಾವು ಸಂಭವಿಸಬಹುದು. ಇದು ಹತೋಟಿ ಕ್ರಮಗಳನ್ನು ಏನೇನು ಅನುಸರಿಸಬೇಕಾಗತ್ತೆ? ಮುಖ್ಯವಾಗಿ ದನಗಳಿಗೆ ಬೇಕಾದ ಅಗತ್ಯ ಪೌಷ್ಟಿಕಾಂಶ ಇರುವಂತಹ ಸಸ್ಯಗಳನ್ನ ಕೊಡಬೇಕಾಗತ್ತೆ, ಮತ್ತೆ ಅದಕ್ಕೆ ಬೇಕಾದಂತಹ ಮೇವನ್ನ ಕೊಡಬೇಕಾಗತ್ತೆ, ಮತ್ತೆ ಈ ವಿಷ ಸಸ್ಯಗಳಿಂದ ದೂರ ಇಡಬೇಕು ಅವುಗಳನ್ನ. ಅದು ಬಹಳ ಮುಖ್ಯವಾದ ಅಂಶ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೇಸಿಗೆ ಕಾಲದಲ್ಲಿ ಕಂಡುಬರುವಂತ ದನಗಳ ರೋಗಗಳು ಮತ್ತು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ML ಸತ್ಯನಾರಾಯಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9845552520. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845552520. ತುಂಬ ಸಂತೋಷ ಡಾಕ್ಟರ್ ಸತ್ಯನಾರಾಯಣ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ ದನಗಳಲ್ಲಿ ಕಂಡುಬರುವಂಥ ರೋಗಗಳು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಆಗಲಿ, ನಮಸ್ಕಾರ. ಇದುವರೆಗೂ ಜಾನುವಾರುಗಳ ಬೇಸಿಗೆ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮ ಈ ಕುರಿತು ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ML ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು? ಕಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ. ಪುಣ್ಯ ತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾ ಪೂರ್ವಕವಾಗಿಯೇ. ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆ, 7:02 ಹಾಗೂ 7:45 ಚಿತ್ರಗೀತೆಗಳು, 9:05 ವನಿತಾ ವಿಹಾರ, ವಿಶೇಷ ಕಾರ್ಯಕ್ರಮ ಚೈತ್ರದ ಚಿಗುರು ಯುಗಾದಿ ಸಂಭ್ರಮ. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 9:30 ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾಗಝಿನ್, 10:00 ದ ಪವರ್ ಆಫ್ ಲಿಸ್ನಿಂಗ್ ನ್ಯೂ ನಾಲೆಡ್ಜ್ ಸೀರೀಸ್, 10:30 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ. ಈ ಮೂರು ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳ ಪರಿಚಯ. 6:05 ಡಾಕ್ಟರ್ ಎನ್ ಗಾಯತ್ರಿ ಅವರಿಂದ ಚಿಂತನ, ಬೆಂಗಳೂರು ಕೇಂದ್ರದ ಕೊಡುಗೆ. ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಪ್ರಸಾರ 6:20. 6:45 ಹೆಲ್ತ್ ಸೂತ್ರ, ಡಾಕ್ಟರ್ ಎಚ್ ಜಿ ಮಂಜುನಾಥ್ ಕುಮಾರ್ ಅವರಿಂದ.